ನಾವು ಪೌಷ್ಟಿಕ, ಸ್ವಚ್ಛ, ಸಮತೋಲನ ಹಾಗೂ ಕಲಬರಿಕೆ ಇಲ್ಲದ ಆಹಾರವನ್ನು ಪರಿಚಯಿಸುವುದು ಎಲ್ಲ ಒಂದು ಗ್ರಾಹಕರಿಗೆ ಅದು ಕಟ್ಟುನಿಟ್ಟಾಗಿ ಇವೆಲ್ಲ ಅಂಶಗಳನ್ನು ಸರಿಯಾಗಿ ಪೂರೈಸ್ತಾರೋ ಇಲ್ಲೋ ಅದನ್ನು ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ಸಂಪೂರ್ಣ ಒಂದು ಕಾರ್ಯತಂತ್ರವನ್ನು ಈ ಕಾಯ್ದೆಯಡಿಯಲ್ಲಿ ರೂಪಿಸಲಾಯಿತು. ಈಗ ಪೌಷ್ಟಿಕ ಆಹಾರ ಅಂದರೆ ಈಗ ಜನಗಳಿಗೆಲ್ಲ ಗೊತ್ತಿದೆ, ಈ ಸುರಕ್ಷಿತ ಆಹಾರ ಅಂದ್ರೆ ಏನು ಅಂತೀರಿ? ಸುರಕ್ಷಿತ ಅಂದರೆ ಈಗ ಅದನ್ನ ಆಹಾರ ಒಂದು ತಯಾರಿಸಲಿಕ್ಕೆ ಬೇಕಾಗುವಂಥ ಮಾನದಂಡ, ಅವರು ಅದಕ್ಕೆ ಕಲರ್ ಎಷ್ಟು ಯೂಸ್ ಮಾಡಬೇಕು, ಅದಕ್ಕೆ ಪ್ರೋಟೀನ್ ಎಷ್ಟು ಇರಬೇಕು, ಅದಕ್ಕೆ ಕಾರ್ಬೋಹೈಡ್ರೇಟ್ ಎಷ್ಟು ಇರಬೇಕು, ಫ್ಯಾಟ್ ಎಷ್ಟು ಇರಬೇಕು, ಅದರದ್ದು ಅದಕ್ಕೆ ಗುಣಮಟ್ಟದ ಪ್ರಕಾರ ಅದು ಒಂದು FSSAI ಕಾಯ್ದೆಯಲ್ಲಿ ಇಷ್ಟು ಒಂದು ಪದಾರ್ಥಕ್ಕೆ ಇಷ್ಟೇ ಇರಬೇಕು, ಕಲರ್ ಇಷ್ಟೇ ಇರಬೇಕು, ಅದಕ್ಕೆ ಕೆಮಿಕಲ್ ಇಷ್ಟೇ ಇರಬೇಕು, ಔಷಧಿ ಇಷ್ಟೇ ಇರಬೇಕು ಒಂದು ಮಾನದಂಡ ನಿಗದಿಪಡಿಸಿರುತ್ತಾರೆ. ಇಂಥದೇ ಎಣ್ಣೆ ಬಳಸಬೇಕು, ಆ ಮಾನದಂಡ ಅದು ಫಾಲೋ ಆಗ್ತೈತೋ ಇಲ್ಲೋ ಅನ್ನೋದನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ಒಂದು ಇದರಲ್ಲಿ ಅವಕಾಶ ಇರುತ್ತೆ ಸರ್. ಅಂದರೆ ರೈತರು ಇದರ ಅಡಿಯಲ್ಲಿ ಬರೋದಿಲ್ವಾ ಸರ್? ಈ ಕಾಯ್ದೆ ಅಡಿಯಲ್ಲಿ ರೈತರು ಮತ್ತು ಆಹಾರ ಬಳಸುವಂತ ಅಂದ್ರೆ ಆಹಾರ ತಿನ್ನುವಂತ ಗ್ರಾಹಕ ಇವರಿಬ್ಬರನ್ನ ಬಿಟ್ಟರೆ ಇನ್ ಬಿಟ್ವೀನ್ ಬರುವಂತ ಎಲ್ಲಾ ಒಂದು ವ್ಯಾಪಾರಿಗಳು ಬರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ರೈತನ ಬಿಟ್ಟು ಈಗ ಅವರು ಶೇಖರಣೆ ಮಾಡೋರು, ಹಳ್ಳಿ ಕಾಲದಲ್ಲಿ ಅಡತಿ ಅಂತೀವಿ ನಾವು, ಅಂದ್ರೆ ಸ್ಟೋರ್ ಮಾಡ್ತಾರೆ, ಸ್ಟೋರ್ ಮಾಡೋರು, ಅದರಿಂದ ನೆಕ್ಸ್ಟ್ ಹೋಲ್ಸೇಲ್ ಮಾಡೋರು, ರಿಟೇಲರ್ಸ್, ನೀವು ಅದ್ರ ನಂತರ ಈಗ ಪ್ಯಾಕಿಂಗ್ ಮಾಡೋರು, ಲೇಬಲಿಂಗ್ ಮಾಡೋರು, ಸೊ ಇನ್ ಬಿಟ್ವೀನ್ ಈಗ ರೈತ ಮತ್ತು ತಿನ್ನುವಂತ ಗ್ರಾಹಕನ ಬಿಟ್ಟರೆ ಇನ್ ಬಿಟ್ವೀನ್ ಬರ್ತಕ್ಕಂತ ಎಲ್ಲರೂ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ರೀಪ್ಯಾಕರು, ಪ್ರೊಸೆಸರ್ಸ್, ಇವರೆಲ್ಲರೂ ಈ ಕಾಯ್ದೆ ಅಡಿ ವ್ಯಾಪ್ತಿಯಲ್ಲಿ ಬರ್ತಾರೆ. ಸೊ ಈ ಕಾಯ್ದೆ ವ್ಯಾಪ್ತಿ ಬಂದ ನಂತರ ಇವರು ಅವರವರ ಒಂದು ಬಿಸ್ನೆಸ್ ಅಂದ್ರೆ ಅವರ ಒಂದು ಬಿಸ್ನೆಸ್ ಟರ್ನ್ ಓವರ್ ವ್ಯಾಪಾರದ ಪ್ರಕಾರ ಅವರು 12 ಲಕ್ಷ ಒಳಗಡೆ ಅವರದು ವ್ಯಾಪಾರ ಇದ್ರೆ ಅವರು ನೋಂದಣಿ ಮಾಡಿಸ್ಕೋಬೇಕಾಗತ್ತೆ, ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಎಲ್ಲಿ ಮಾಡಿಸ್ಬೇಕು ಅದನ್ನ? ರಿಜಿಸ್ಟ್ರೇಷನ್ ಅನ್ನು ಈಗ ನಮ್ಮ ಫೋಸ್ಕೋಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದರದ್ದು ಆನ್ಲೈನ್ ಅದು ಕಂಪ್ಲೀಟ್ ಆಗಿ ಈ ಆನ್ಲೈನ್ ಅಲ್ಲಿ ನಾವು ಅದು ರೆಂಟ್ ಅಗ್ರಿಮೆಂಟ್ ಒಂದು 4 ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ ಅದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಥ್ರೂ ಆನ್ಲೈನ್ ಅಲ್ಲಿ ನಾವು ನಮ್ಮ ಆಹಾರ ಸುರಕ್ಷತೆ ಅಧಿಕಾರಿಗಳು ಇದನ್ನು ಮಂಜೂರು ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತದೆ, ಅವರಿಗೆ ಅದು ಪವರ್ ಇರೋದ್ರಿಂದ 7 ದಿವಸ ಒಳಗೆ ನಮ್ದು ಆಟೋಮೆಟಿಕ್ ಆನ್ಲೈನ್ ಅಲ್ಲಿ ಜನರೇಟ್ ಆಗುತ್ತೆ. ಇಲ್ಲದೆ ಹೋದ್ರೆ ಇನ್ಸ್ಪೆಕ್ಷನ್ ಮಾಡಿದ್ರು ನಮ್ಮ 14-30 ಡೇಸ್ ವರೆಗೆ ಟೈಮ್ ಇರುತ್ತೆ, ಅದನ್ನು ನಾವು ಅದನ್ನ ಅವರಿಗೆ ಮಂಜೂರು ಮಾಡ್ತೀವಿ. ಅಂದ್ರೆ ಏನೇನು ದಾಖಲಾತಿಗಳು ಒದಗಿಸಬೇಕಾಗತ್ತೆ? ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೋಬೇಕಂದ್ರೆ ಈ ನಾವು ಯಾವ ಬಿಸಿನೆಸ್ ಮಾಡ್ತೀವಿ ಅದರದ್ದು ಒಂದು ರೆಂಟ್ ಅಗ್ರಿಮೆಂಟ್, ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಎಲ್ಲ ಕಾಗದ ಪತ್ರ ಅಗದಿ ನಾವು ಎಲ್ಲರಿಗೂ ಕೈಗೆಟಕುವಂತ ಅಂದ್ರೆ ಈಸಿಲಿ ಅವೈಲೇಬಲ್ ಕಾಗದ ಪತ್ರ ಇದಕ್ಕೆ ಅವಶ್ಯಕತೆ ಇರುತ್ತೆ. ಅಥವಾ ಫೋನ್ ಬಿಲ್ಲು, ಟೆಲಿಫೋನ್ ಬಿಲ್ ಇರ್ಬೋದು, ಇಲ್ಲ ಅಂದ್ರೆ ಅವ್ರದ್ದು KEB ಬಿಲ್ ಇರ್ಬೋದು, ಅಥವಾ ಈ BBMP ಇಂದ ಟ್ರೇಡ್ ಲೈಸೆನ್ಸ್ ಮಾಡಿರೋದಿರ್ಬೋದು, ಯಾವ್ದಾದ್ರು ಒಂದು ಆ ಲೊಕೇಶನ್ ಒಂದು ನಾವು ದೃಢೀಕರಣ ಇದ್ರೆ ಅವರು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬಹುದು. ಅಂದ್ರೆ ಬಾಡಿಗೆ ಕರಾರು ಅಂದ್ರೆ ಅವರು ಈ ಆಹಾರದ ಒಂದು ಉತ್ಪಾದನಾ ಘಟಕ ಎಲ್ಲಿ ಸ್ಥಾಪನೆ ಮಾಡ್ತಿರೋ ಅದ್ರ ಬಾಡಿಗೆ, ಅದ್ರದ್ದು ಆ ಪ್ರಿಮೈಸಿಸ್ ಬಾಡಿಗೆ ಕರಾರ ಪತ್ರ ಇದ್ರೂ ಪರವಾಗಿಲ್ಲ, ಅದನ್ನು ಅಪ್ಲೋಡ್ ಮಾಡಬಹುದು ಆನ್ಲೈನ್ ಮುಖಾಂತರ. ಪರ್ ಇಯರ್ ಗೆ ಅದು 100 ರೂಪೀಸ್ ಗವರ್ಮೆಂಟ್ ಫೀಸ್ ಇದೆ ಶುಲ್ಕ. ಸೊ ಶುಲ್ಕವನ್ನ ಆನ್ಲೈನ್ ಅಲ್ಲಿ ನಾವು ಪೇ ಮಾಡಬೇಕು. 1 ವರ್ಷಕ್ಕೆ 100 ರೂಪಾಯಿ ಶುಲ್ಕ, 5 ವರ್ಷಕ್ಕೆ 500 ಶುಲ್ಕ. ಸೊ ಈ ತರ ಅವ್ರ ಶುಲ್ಕ ಆನ್ಲೈನ್ ಅಲ್ಲಿ ಪೇ ಮಾಡಿಬಿಟ್ಟು ಅವರು ಅಪ್ಲೋಡ್ ಮಾಡಿದರೆ ಕನ್ಸರ್ನ್ಡ್ ಏರಿಯಾ, ಈ ಏರಿಯಾ ವೈಸ್ ಒಂದೊಂದು ಸರ್ಕಲ್ ಇರುತ್ತೆ, ಒಂದೊಂದು ತಾಲೂಕಿಗೂ ಒಂದೊಂದು ಸರ್ಕಲ್ ಏರಿಯಾ ವೈಸ್. ಈ ಫಾರ್ ಎಕ್ಸಾಂಪಲ್ ಈಗ BBMP ಪೂರ್ವ ವಲಯದಾಗ 5 ಸರ್ಕಲ್ ಇದಾವೆ, BBMP ಈಸ್ಟ್ ಅಲ್ಲಿ, ಅದರಲ್ಲಿ ಶಿವಾಜಿನಗರ ಇರ್ಬೋದು, ಶಾಂತಿನಗರ ಇರ್ಬೋದು, ಮಹದೇವಪುರ ಇರ್ಬೋದು, KRಪುರಂ ಇರ್ಬೋದು, ಸರ್ವಜ್ಞಾನಗರ ಅಂತ. ಆ ಸಂಬಂಧಪಟ್ಟ ಏರಿಯಾ ತಾಲೂಕು ವೈಸ್ ನಾವು ಆ ಏರಿಯಾದಾಗ ನಾವು ಬಿಸಿನೆಸ್ ಮಾಡೋದು ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದರೆ ಆ ಸಂಬಂಧಪಟ್ಟ ಆಹಾರ ಸುರಕ್ಷತಾ ಅಧಿಕಾರಿಗೆ ಅದು ಅಪ್ಲಿಕೇಶನ್ ಹೋಗುತ್ತೆ. ಅವರು ಇಂಟರ್ನ್ ಅದನ್ನ ಅವರು ಯೂಸರ್ ಐಡಿ ಪಾಸ್ವರ್ಡ್ ಅಲ್ಲಿ ಅವ್ರ ಅಕೌಂಟ್ ಅಲ್ಲಿ ಇರುತ್ತೆ, ಅವರು ವೆರಿಫೈ ಮಾಡಿಬಿಟ್ಟು ಅವ್ರು ಸ್ಯಾಟಿಸ್ಫ್ಯಾಕ್ಟ್ ಇದ್ರೆ ಇಮಿಡಿಯೇಟ್ ಅದನ್ನ ರಿಜಿಸ್ಟ್ರೇಷನ್ ಅನ್ನ ನೋಂದಣಿನ ಅವರು ಇಶ್ಯೂ ಮಾಡ್ತಾರೆ, ಅಂದ್ರೆ ಮಂಜೂರು ಮಾಡ್ತಾರೆ. ನೋಂದಣಿ ಪತ್ರ ಅವರಿಗೆ ಆನ್ಲೈನ್ ಅಲ್ಲಿ ಮಂಜೂರು ಮಾಡ್ತಾರೆ, ಆ ನೋಂದಣಿ ಮಂಜೂರು ಮಾಡಿದ ತಕ್ಷಣ ಅವ್ರದ್ದು ಇಮೇಲ್ ಗೆ ಅವರಿಗೆ ಬಂದ್ಬಿಡುತ್ತೆ. ಅದನ್ನ ಇದು ಒಂದು ರಿಜಿಸ್ಟ್ರೇಷನ್ ಪ್ರೊಸೀಜರ್ ಇದು. ಅದನ್ನ ಅವರು ಮುದ್ರಣ ಮಾಡಿ ಇಟ್ಕೋಬಹುದು, ಮುದ್ರಣ ಮಾಡಿ ಇಟ್ಕೋಬಹುದು. ಅವರು ಪ್ರಿಮೈಸಿಸ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡಬೇಕು. ಯಾರೇ ಬಂದು ವಿಸಿಟರ್ಸ್ ಬಂದ್ರು ನಾವು FSSAI ಇಂದ ಅಂಗೀಕೃತವಾದಂತ ಒಂದು ಲೈಸೆನ್ಸ್ ನಮ್ಮ ಹತ್ರ ಇದೆ, ನಾವು ಗವರ್ಮೆಂಟ್ ಆಕ್ಟ್ ಅನ್ನ ನಾವು ಫಾಲೋ ಮಾಡ್ತಿದ್ವಿ ಅಂತ ಅವರು ತೋರಿಸಬೇಕು. ಇದು 12 ಲಕ್ಷ ರೂಪಾಯಿ ಒಳಗಡೆ ಇರುವಂತ ಗ್ರಾಹಕರಿಗೆ, ವ್ಯಾಪಾರಿಗಳಿಗೆ ಆಯ್ತಿದು. 12 ಲಕ್ಷಕ್ಕಿಂತ ಹೆಚ್ಚಿರುವಂತವ್ರು, ಈ 12 ಲಕ್ಷಕ್ಕಿಂತ ಹೆಚ್ಚಿಗೆ ಟರ್ನ್ ಓವರ್ ಇರೋರು, ಆಮೇಲೆ 12 ಲಕ್ಷದಿಂದ 20 ಕೋಟಿವರೆಗೆ ಟರ್ನ್ ಓವರ್ ಇರೋದು, ಅವರು ಲೈಸೆನ್ಸಿಗೆ ಅಪ್ಲೈ ಮಾಡಬೇಕು. ಸೊ ಲೈಸೆನ್ಸ್ ಅಂದ್ರೆ ಸರ್, ಇದು 2000 ರಿಂದ 20 ಕೋಟಿವರೆಗೆ ಟರ್ನ್ ಓವರ್ ಇರೋರ್ಗೂ, ಮ್ಯಾನುಫ್ಯಾಕ್ಚರರ್ ಇರ್ಬೋದು, ರಿಟೇಲರ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು, ಎಲ್ಲರೂ ಈ ಅಂದಾಜ್ ಒಳಗೆ ಬಂದ್ರೆ ಅವರಿಗೆ 2 ಗವರ್ಮೆಂಟ್ ಫೀಸ್ 2000 ರೂಪೀಸ್ ಇರುತ್ತೆ. ಅದೇ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಫೋಸ್ಕೋಸ್ ಅಲ್ಲಿ ಆನ್ಲೈನ್ ಇಂದ ಅಪ್ಲೈ ಮಾಡಿದ್ರೆ ಸಂಬಂಧಪಟ್ಟ ದಾಖಲಾತಿ ಎಲ್ಲ ಕೊಟ್ಟು, ಫಾರ್ ಎಕ್ಸಾಂಪಲ್ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಬೇಕಾಗುವಂತ ಇನ್ಸ್ಟ್ರೂಮೆಂಟ್ಸು, ಅದ್ರ ಫೋಟೋಸು, ಅದಕ್ಕೆ ಸಂಬಂಧಪಟ್ಟ ಗೈಡ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೆ ಆನ್ಲೈನ್ ಅಲ್ಲಿ. ಅದನ್ನ ಸರಿಯಾಗಿ ಅವರು ಅಪ್ಲೋಡ್ ಮಾಡಿದರೆ, ಆನ್ಲೈನ್ ಅಲ್ಲಿ ಹಾಕಿದರೆ, ಅದು ಸಂಬಂಧಪಟ್ಟ ಅಂಕಿತಾಧಿಕಾರಿ ಅಕೌಂಟಿಗೆ ಹೋಗುತ್ತೆ ಸರ್. ಅದು ಆ ಅಂಕಿತಾಧಿಕಾರಿ ಅಂದ್ರೆ ಡೆಸಿಗ್ನೇಟೆಡ್ ಆಫೀಸರ್ ಅಂತ ಇಂಗ್ಲಿಷ್ ನಲ್ಲಿ ಅಂತಾರೆ, ಅವ್ರ ಅಕೌಂಟಿಗೆ ಹೋಗುತ್ತೆ. ಅವ್ರಿಗೆ 60 days ವರೆಗೆ ಟೈಮ್ ಇರುತ್ತೆ. ಸೊ ಅವ್ರು ಕೊಟ್ಟಂತ ಡಾಕ್ಯುಮೆಂಟ್ ಸರಿಗಿದ್ರೆ, ಇಫ್ ಎಟ್ ಆಲ್ ಎನಿ ಡೌಟ್ಸ್ ಇದ್ರೆ, ಅವರು ಸ್ಥಳ ಪರೀಕ್ಷೆ ಮಾಡಿ ಲೋಕಲ್ ಇನ್ಸ್ಪೆಕ್ಷನ್ ಮಾಡಿ ಅದಾದ ನಂತರ ಲೈಸೆನ್ಸ್ ಅನ್ನ ಮಂಜೂರು ಮಾಡ್ತಾರೆ. ಸೊ ಅದನ್ನು ಸೇಮ್ ಅವರು ಇಮೇಲ್ ಅಕೌಂಟ್ಗೆ ಹೋಗುತ್ತೆ, ಇಲ್ಲ ಅವ್ರ ಯಾವಾಗಾದ್ರೂ ಆ ಕಡೆ ಬಂದ್ರೆ ಆಫೀಸ್ ಅಲ್ಲಿ ಬಂದು ಕಾಪಿ ಕಲೆಕ್ಟ್ ಮಾಡ್ಕೊಬಹುದು, ಪ್ರಿಂಟ್ ಕಾಪಿ ಕಲೆಕ್ಟ್ ಮಾಡ್ಕೊಬಹುದು, ಅಥವಾ ಬೇಕಿದ್ರೆ ನಾಟ್ ಎ ಮ್ಯಾಂಡೇಟರಿ ಸೈನ್ ಕಾಪಿ, ಅವ್ರು ಬೇಕಿದ್ರೆ ಒಬ್ಬರು ಸೈನ್ ಕಾಪಿ ಕೊಡಿ ಅಂತಾರೆ. ಸೊ ಅಲ್ಲಿ ಸಂಬಂಧಪಟ್ಟ ಅಂಕಿತ ಅಧಿಕಾರಿಗಳು ಅದನ್ನ ಸೈನ್ ಹಾಕಿ ಅವರಿಗೆ ಕೊಡ್ತಾರೆ. ಸೊ ಅವರು ಅವರ ತಮ್ಮ ಪ್ರಿಮೈಸಿಸ್ ಅಲ್ಲಿ ಈ ಗ್ರಾಹಕರಿಗೆ ಕಾಣುವ ರೀತಿಯಲ್ಲಿ ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ ಅದನ್ನ ನಮ್ಮ ಲೈಸೆನ್ಸ್ ಅನ್ನ ಅವರು ಡಿಸ್ಪ್ಲೇ ಮಾಡಿ ಪ್ರದರ್ಶಿಸಬಹುದು, ಪ್ರದರ್ಶಿಸಬೇಕು. ಅದು ಮ್ಯಾಂಡೇಟರಿ, ಅದೊಂದು ನಮ್ದು FSSA ಕಾಯ್ದೆಯಲ್ಲಿ ಅದೊಂದು ನಿರ್ದಿಷ್ಟ ಒಂದು ಇನ್ಸ್ಟ್ರಕ್ಷನ್ ಮಾನದಂಡ. ಅವರು ಅಂದ್ರೆ ಇವರು 12 lakh ನಮ್ಮ ವಹಿವಾಟು ಜಾಸ್ತಿ ಇದೆ ಅಂತ ಏನಾದರೂ ದಾಖಲೆ ಕೊಡ್ಬೇಕಾಗುತ್ತೆ. ಟ್ಯಾಕ್ಸ್ ಕಟ್ತಿರ್ತಾರೆ, ಅವರು ಟರ್ನ್ ಓವರ್ ಇರುತ್ತೆ, ಅದ್ರ ಪ್ರಕಾರ ಅವರು ಈ ಗ್ರಾಹಕರು ಅದನ್ನ ಫುಡ್ ಬಿಸಿನೆಸ್ ಆಪರೇಟರ್ ಅವರು ಅದನ್ನ ಅವ್ರು ಅಪ್ಲೈ ಮಾಡಬೇಕು. ಈಗ ಅವ್ರ ಟರ್ನ್ ಓವರ್ ಗೊತ್ತಾಗುತ್ತೆ, ಪರ್ ಡೇ ಎಷ್ಟು ಕಲೆಕ್ಷನ್ ಆಗುತ್ತೆ, ಅದ್ರ ಲೆಕ್ಕಾಚಾರ ಪ್ರಕಾರ ಅವರು ಅದನ್ನ ಡಿಸೈಡ್ ಮಾಡಬೇಕು. ಇಲ್ಲ ಅಕಸ್ಮಾತ್ ಆಗಿ ನಮ್ಮ ಒಂದು ಆರ ಸುರಕ್ಷತಾ ಅಧಿಕಾರಿ ಇರ್ಬೋದು, ಅಂಕಿತಾಧಿಕಾರಿ ಇರ್ಬೋದು, ನಾವು ಅಲ್ಲಿ ಸ್ಥಳ ಭೇಟಿ ಪರಿಶೀಲನೆ ಮಾಡಿದಾಗ, ಮಹಜರ್ ಮಾಡಿದಾಗ ಈ ಒಂದು ಪ್ರಿಮೈಸಿಸ್ ಬಿಸಿನೆಸ್ ಜಾಸ್ತಿ ಆಗ್ತೈತೆ ಅಂತ ಕಂಡು ಬಂದಾಗ ನಾವು ಅದನ್ನ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಲೈಸೆನ್ಸ್ ಮಂಜು ಮಾಡಿಸ್ಕೊಳ್ರಿ ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಬಂದು ಅವರಿಗೆ ಲೈಸೆನ್ಸ್ ಅಪ್ರೂವ್ ಮಾಡಿ ಆಮೇಲೆ ನಾವು ಲೈಸೆನ್ಸ್ ಅನ್ನ ಇಶ್ಯೂ ಮಾಡಿ ಕೊಡತಕ್ಕಂತ ನಮ್ಮ ಒಂದು ಕೆಲಸನೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೀವಿ ನಾವು. ಈಗ 20 crore ಹೆಚ್ಚು ವಹಿವಾಟು ಇರುವಂತವ್ರಿಗೆ ಏನು ನಿಯಮ ಅನ್ವಯಿಸುತ್ತೆ? ಸರಿ, 20 crore ಹೆಚ್ಚು ವಹಿವಾಟು ಇರೋರು ಅದಾದ ನಂತರ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕಳಿಸೋದು ಅಥವಾ ಅಲ್ಲಿಂದ ರಿಸೀವ್ ಮಾಡ್ಕೊಳ್ಳೋದು, ಇಂಥವ್ರು ಏನಪ್ಪ ಅಂದ್ರೆ ಇವರು ಸೆಂಟ್ರಲ್ ಲೈಸೆನ್ಸ್ ಗೆ ಅಪ್ಲೈ ಮಾಡಬೇಕು. ಸೆಂಟ್ರಲ್ ಲೈಸೆನ್ಸ್ ಅಂದ್ರೆ ಈಗ ಚೆನ್ನೈ, ನಮ್ಮ ಒಂದು ಈ ಡಿವಿಜನ್ ಗೆ ಚೆನ್ನೈದಲ್ಲಿದೆ, ದಕ್ಷಿಣ ಭಾರತದ ಚೆನ್ನೈದಲ್ಲಿದೆ, ಅಲ್ಲಿಂದ ಸೆಂಟ್ರಲ್ ಲೈಸೆನ್ಸ್ ಗೆ ಅಪ್ಲೈ ಮಾಡಬೇಕು. ಆ ಸೆಂಟ್ರಲ್ ಲೈಸೆನ್ಸ್ ಮಾನದಂಡ ಪ್ರಕಾರ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಅವ್ರು ತಗೊಂಡು ಅವರು ಅದನ್ನ ನಾವು ಪ್ರದರ್ಶನೆ ಮಾಡಬೇಕು. ಈಗ ಈ ಪರವಾನಿಗೆ ಪಡಿತಾರೆ, ನೋಂದಣಿ ಮಾಡ್ಕೊಳ್ತಾರೆ, ಇವೆಲ್ಲ ಮಾಡ್ಕೊಂಡ ಮೇಲೆ ಈ ಆಹಾರ ವ್ಯಾಪಾರವನ್ನು ನಡೆಸುವಂತವ್ರು ಅಂದ್ರೆ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಅಂತ ತಾವೇನು ಕರಿತಾರಲ್ಲ, ಇವರು ಏನು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ? ಸರ್, ಇವಾಗ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಅಂದ್ರೆ ಈ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಈ ರೆಸ್ಟೋರೆಂಟ್ ಇರ್ಬೋದು, ಏನ್ ಬಿಸ್ನೆಸ್ ಮಾಡ್ತಾರೆ ಆ ಫುಡ್ ಈ ಬಿಸ್ನೆಸ್ ಆಪರೇಟರ್ಸ್, ಅವ್ರು ಸಂಬಂಧಪಟ್ಟ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ರೂಲ್ಸ್ ನಮ್ಮ ಹತ್ರ ಇರೋದ್ರಿಂದ ಅವನ್ನ ಅವ್ರು ಫಾಲೋ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ರೆಸ್ಟೋರೆಂಟ್, ರೆಸ್ಟೋರೆಂಟ್ ಅಲ್ಲಿ ಅವರಿಗೆ ಸ್ಥಳ ಹೇಗಿದೆ, ಕ್ಲೀನ್ ಮೇಂಟೈನ್ ಮಾಡಬೇಕು ಅಲ್ಲಿ, ಆಮೇಲೆ ಅವ್ರ ಶುಚಿತ್ವ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ಅನ್ಹೈಜಿನಿಕ್ ಆದ್ರೆ ರೋಗಗಳು ಪಸರಿಸ್ತವೆ. ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್, ಈಗ ಫುಡ್ ಹ್ಯಾಂಡ್ಲರ್ ಒಬ್ನ ಇರ್ತಾನೆ, ಅವನು ಸರ್ವ್ ಮಾಡ್ತಿರ್ತಾನೆ ಫುಡ್, ಹೋಟೆಲ್ ಅಲ್ಲಿ ಸಪ್ಲೈಯರ್ ಇರ್ತಾನೆ, ಅವನು ಮುಂದೆ ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು, ಅವನು ಹೈಜಿನಿಕ್ ಇರಬೇಕು. ಅವನು ಹೈಜಿನಿಕ್ ಇಲ್ಲಾಂದ್ರೆ ಅದು ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವನು ಹೈಜಿನಿಕ್ ಇರಬೇಕು. ಅವನ ಎವ್ರಿ ಮೆಡಿಕಲ್ ಚೆಕಪ್ ರೆಗ್ಯುಲರ್ ಮಾಡಿಸ್ತಿರ್ಬೇಕು, ಅಡಿಗೆ ಮಾಡೋನು ಇರಬೇಕು. ಆಮೇಲೆ ಕಿಚನ್ ನಾವು ಪೀರಿಯಾಡಿಕಲಿ ನಾವು ಆಹಾರ ಸುರಕ್ಷತಾ ಅಧಿಕಾರಿನು ವಿಸಿಟ್ ಮಾಡ್ತಾರೆ ಅಥವಾ ನಮ್ಮ ಅಂಕಿತಾಧಿಕಾರಿ ವಿಸಿಟ್ ಮಾಡ್ತಾರೆ. ಕಿಚನು ಚೆನ್ನಾಗಿರ್ಬೇಕು, ಎಣ್ಣೆಗೆಣ್ಣೆ ಎಲ್ಲ ಬೀಳ್ತಿರಬಾರ್ದು, ಅದು ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಸರಿಗಿರ್ಬೇಕು, ಬೆಳಕು ಸರಿಗಿರ್ಬೇಕು. ಆಮೇಲೆ ಈ ಪಾತ್ರೆ ಯೂಸ್ ಮಾಡಿದಂಥ ಪಾತ್ರೆಗಳು, ಈ ಹೋಟ್ಲಲ್ಲಿ ತಿಂಡಿ ತಿಂದ ಆದ ನಂತರ ಯೂಸ್ ಮಾಡೋ ಪಾತ್ರೆಗಳನ್ನು ನಾವು ಬಿಸಿನೀರಲ್ಲೇ ತೊಳಿಲಿಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ಆ ಬಿಸಿನೀರಿಂದ ಫೆಸಿಲಿಟಿ ಎಲ್ಲ ಇರಬೇಕು, ಚೆಕ್ ಮಾಡ್ತೀವಿ. ಆಮೇಲೆ ಈವನ್ ಹೋಟ್ಲಲ್ಲಿ ಕುಡಿ ನೀರಿನ ವಿಚಾರಕ್ಕೂ ಬರ್ಬೋದು, ಶುದ್ಧವಾಗಿ ಅದು ಶುದ್ಧವಾಗಿರ್ಬೇಕು ಅಂದ್ರೆ ಆರ್ ಓ ಪ್ಲಾಂಟ್ ಇದೆಯೋ ಅಲ್ಲ ಅದನ್ನು ಚೆಕ್ ಮಾಡ್ತೀವಿ ನಾವು. ಹೈಜಿನ್ ಇರ್ಬೋದು, ಇವೆಲ್ಲ ಒಂದು ಚೆಕಿಂಗ್ ಮಾಡಿ ಅದ್ರ ಸಂಬಂಧಪಟ್ಟಂಗ ಏನಾದ್ರೂ ನ್ಯೂನತೆ ಕಂಡು ಬಂದ್ರೆ ನಮ್ಮ ಆರ ಸುರಕ್ಷತಾ ಅಧಿಕಾರಿ ಇರ್ಬೋದು ಅಥವಾ ಅಂಕಿತಾಧಿಕಾರಿ ಇರ್ಬೋದು, ಅವರು ಭೇಟಿ ಕೊಟ್ಟ ಸಮಯದಲ್ಲಿ ಅವರು ಇಂಪ್ರೂವ್ಮೆಂಟ್ ನೋಟಿಸ್ ಅಂತ ಕೊಡ್ಲಿಕ್ಕೆ ಒಂದು ನಮ್ಗೆ ಅಧಿಕಾರ ಇದೆ FSSA ಕಾಯ್ದೆ ಪ್ರಕಾರ. ನಾವು ಇಂಪ್ರೂವ್ಮೆಂಟ್ ನೋಟಿಸ್ ಕೊಟ್ಬಿಟ್ಟು 14 days ಒಳಗೆ ನೀವು ನಮ್ಗೆ ರಿಪ್ಲೈ ಕೊಡ್ರಿ, ಅಥವಾ 7 days ಒಳಗೆ ಅರ್ಜೆಂಟ್ ಇದ್ರೆ ನಾವು 7 days ಕೊಡ್ಬೋದು, ನಾವು ರಿಪ್ಲೈ ಕೊಡ್ರಿ ಅಂತ ಹೇಳ್ತೀವಿ. ರಿಪ್ಲೈ ಕೊಟ್ಟ ನಂತರ ಕಾಲಾವಕಾಶ ಕೊಟ್ಟು ಮರು ಭೇಟಿ ಮಾಡಿ ಅವ್ರ ನ್ಯೂನತೆ ಸರಿಪಡಿಸಿಕೊಂಡ್ರೆ ನಾವು ಏನು ಮಾಡಲ್ಲ. ಅಕಸ್ಮಾತ್ ಆಗಿ ಅದೇ ಪರಿಸ್ಥಿತಿ ಇತ್ತು, FSSA ಕಾಯ್ದೆನ ಅವರು ಪಾಲನೆ ಮಾಡಂಗಿಲ್ಲ ಅಂತ ನಮ್ಗೆ ಗಣನೆಗೆ ಬಂದ್ರೆ, ಗಮನಕ್ಕೆ ಬಂದ್ಬಿಟ್ರೆ, ಆವಾಗ ನಾವು ನಮ್ಮ ಈ ಅಂಕಿತಾಧಿಕಾರಿ ಅವಧಿ ಒಂದು ಲಿಮಿಟ್ ಅಲ್ಲಿ ಅವಧಿಯಲ್ಲಿ ಅವ್ರು ಅದೇ ಅವ್ರಿಗೆ ಒಂದು ದಂಡ ವಿಧಿಸಬಹುದಾಗಿದೆ. ಅದಕ್ಕಿಂತ ಜಾಸ್ತಿ ತೊಂದರೆ ಅಂತ ಕಂಡು ಬಂದ್ರು ನಾವು ಕಮಿಷನರ್ಗೆ ಅದನ್ನ ಹೆಚ್ಚಿಗೆ ಪೆನಾಲ್ಟಿಗೆ ನಾವು ಫೈಲ್ ಅನ್ನ ಕಳಿಸಬಹುದಾಗಿರುತ್ತದೆ. ಅಂದ್ರೆ ಇದು ನೇರವಾಗಿ ನೀವು ಪರಿವೀಕ್ಷಣೆ ಮಾಡುವಂತದ್ದು ಒಂದಾಯ್ತು, ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಆಹಾರದ ನಮೂನೆಗಳನ್ನು ಕೂಡ ತಗೊಳ್ತಾ ಇರ್ತೀರಾ ಆಗಿಂದಾಗ್ಗೆ? ನಾವು ಪೀರಿಯೋಡಿಕಲಿ ಸರಿ ನಾವು ಸಂಬಂಧಪಟ್ಟ ಆಹಾರ ಸುರಕ್ಷತೆ ಅಧಿಕಾರಿಗಳು ಎರಡು ನಮೂನಿ ಸ್ಯಾಂಪಲ್ ತಗೊಂತಿದ್ವಿ ನಾವು, ಒಂದು ಸರ್ವೆ ಸ್ಯಾಂಪಲ್ ಅಂತ, ಒಂದು ಲೀಗಲ್ ಸ್ಯಾಂಪಲ್ ಅಂತ. ಈ ಲೀಗಲ್ ಸ್ಯಾಂಪಲ್ ಅಂದ್ರೆ ಈಗ ಒಂದು ಯಾವುದೋ ಆದ್ರೂ ಒಂದು ಶಾಪಲ್ಲಿ ಏನಾದರೂ ದೂರು ಬಂದ್ರೆ ಅಥವಾ ನಾವು ಪರಿಶೀಲನೆ ಮಾಡಬೇಕಂತ ಒಂದು ನಮ್ಮ ಗಮನಕ್ಕೆ ಬಂದ್ರೆ ಅಥವಾ ನಮಗೆ ಮಾಡಬೇಕಂತ ನಮ್ಮ ಹೈಯರ್ ಆಫೀಸರ್ ಇಂದ ಏನಾದರೂ ಲೆಟರ್ಸ್ ಬಂದ್ರೆ ಪೀರಿಯೋಡಿಕಲಿ ನಾವು ಎವ್ರಿ ಕನ್ಸರ್ನ್ಡ್ ನಮ್ಮ ಆಹಾರ ಸುರಕ್ಷತೆ ಅಧಿಕಾರಿ ನಾಲ್ಕು ಕಾನೂನಾತ್ಮಕ ಮಾದರಿ ಸ್ಯಾಂಪಲ್ ತಗೊಂತೀವಿ. ಯಾವುದಾದ್ರೂ ಒಂದು ಬೇಳೆ ಚೆಕ್ ಮಾಡ್ಬೇಕಂದ್ರೆ ಅವು ನಾಲ್ಕು ಪಾರ್ಟ್ ತಗೊಂತೀವಿ ಸರ್. ನಾವು ನಾಲ್ಕು ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ನಾವು ಲ್ಯಾಬಿಗೆ ಕಳಿಸ್ತೀವಿ, ಇನ್ನು ಮೂರು ಪಾರ್ಟ್ ನಮ್ಮ ಒಂದು ಅಂಕಿತ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುತ್ತೆ. ಅದು ಇನ್ ಕೇಸ್ ಆ ರಿಪೋರ್ಟ್ ನಾರ್ಮಲ್ ಬಂದ್ರೆ ನಾವು ಅದನ್ನ ಪೆರಿಷಬಲ್ ಇರೋದ್ರಿಂದ ಅದನ್ನ ರೂಲ್ಸ್ ಪ್ರಕಾರ ಅದ ಏನ್ ಮಾಡ್ಬೇಕು ನಾವು ಅದನ್ನ ಮುಂದೆ ಕ್ರಮ ಕೈಗೊಳ್ಳಿ, ವಿಲೇವಾರಿ ಮಾಡ್ತೀವಿ. ಇನ್ ಕೇಸ್ ಏನಾದ್ರೂ ಮಿಸ್ ಬ್ರ್ಯಾಂಡ್ ಅಥವಾ ಈಗ ಅನ್ಸೇಫ್ ಮಿಸ್ ಬ್ರ್ಯಾಂಡ್ ಅಂದ್ರೆ ಸರ್ ಅದು ಅದು ಸಬ್ ಸ್ಟ್ಯಾಂಡರ್ಡ್ ಮೂರು ನಮೂನಿ ಬರುತ್ತೆ ಸರ್ ರಿಪೋರ್ಟಿಂಗ್ ಅಲ್ಲಿ. ಮಿಸ್ ಬ್ರ್ಯಾಂಡ್ ಅಂದ್ರೆ ಇನ್ ದ ಸೆನ್ಸ್ ಸರ್ ಈಗ ಅದಕ್ಕೆ ಈ ಲೇಬಲಿಂಗ್ ಆಕ್ಟ್ ಅವ್ರು ಫಾಲೋ ಮಾಡ್ತಿರಂಗಲ್ಲ, ಅಂದ್ರೆ ಎಕ್ಸ್ಪೈರಿ ಡೇಟು, ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿ, ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಬರೀಬೇಕು, ಅದು ಯಾವಾಗ ಎಷ್ಟು ಕೆ ಜಿ ಐತಿ, ಅದ್ರಾಗ ಎಷ್ಟು ಡಿಟೇಲ್ ಇನ್ ಡಿಟೇಲ್ ಬರೀಬೇಕು, ನಮ್ಮ ಎಫ್ ಎಸ್ ಎಸ್ ಸಿ ನಂಬರು ಬರೀಬೇಕು, ಲೈಸೆನ್ಸ್ ನಂಬರು ಎಲ್ಲ ನೋಡ್ಬಿಟ್ಟು ಅದ್ರಾಗ ಅದ್ರ ಏನಾರ ನ್ಯೂನತೆ ಕಂಡ್ರೆ ಲ್ಯಾಬಿನವ್ರು ನಮಗೆ ಮಿಸ್ ಬ್ರ್ಯಾಂಡ್ ಅಂತ ಕೊಡ್ತಾರೆ ಸರ್. ಆ ಮಿಸ್ ಬ್ರ್ಯಾಂಡ್ ಕೊಟ್ರೆ ಅದನ್ನ ನಾವು ಅದನ್ನ ಎ ಡಿ ಸಿ ಕೋರ್ಟ್ಗೆ ಹಾಕ್ತಿದ್ದೀವಿ ಸರ್, ಜಿಲ್ಲಾ ಮಟ್ಟದಾಗ ಎ ಡಿ ಸಿ ಕೋರ್ಟ್ ಅಂತ ಇರುತ್ತೆ ಸರ್, ಅವ್ರಿಗೆ ಹಾಕಿ ಅವರು ಏನೋ ಪೆನಾಲ್ಟಿ ಹಾಕ್ತಾರೋ ಅಥವಾ ಅವರು ಏನು ಹೇಳ್ತಾರೋ ಅದರ ಪ್ರಕಾರ ನಾವು ಮುಂದುವರಿತೀವಿ. ಇವನ್ ಸಬ್ ಸ್ಟ್ಯಾಂಡರ್ಡ್ ಬಂದ್ರೂ ಸಬ್ ಸ್ಟ್ಯಾಂಡರ್ಡ್ ಅಂದ್ರೆ ಈಗ ಯಾವ್ದ್ರಾಗ ಎಷ್ಟು ಕಲರ್ ಇರಬೇಕು, ಯಾವ್ದ್ರಾಗ ಏನು ನ್ಯೂಟ್ರಿಷನ್ ಇರಬೇಕು ಅದೆಲ್ಲ ನೋಡ್ಬಿಟ್ಟು ಆ ಎಫ್ ಎಸ್ ಎಸ್ ಎ ನಾರ್ಮ್ ಪ್ರಕಾರ ಇದ್ರೆ ಅದು ವ್ಯಾಲಿಡ್ ಅಂತ ಬರುತ್ತೆ, ಇಲ್ಲಾಂದ್ರೆ ಸಬ್ ಸ್ಟ್ಯಾಂಡರ್ಡ್ ಅಂತಾರೆ. ಆ ಸ್ಟ್ಯಾಂಡರ್ಡ್ ಇಫ್ ದೇ ಆರ್ ನಾಟ್ ಮೇಂಟೈನಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಅದು ಸಬ್ ಸ್ಟ್ಯಾಂಡರ್ಡ್ ಆಗುತ್ತೆ, ಅಂದ್ರೆ ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಅರ್ಥ. ಅಂತವಕ್ಕೂ ನಾವು ಎ ಡಿ ಸಿ ಕೋರ್ಟ್ಗೆ ಹಾಕಿ ಅವ್ರು ಏನು ಜಜ್ಮೆಂಟ್ ಕೊಡ್ತಾರೋ, ಅವ್ರು ಪೆನಾಲ್ಟಿ ಹಾಕ್ತಾರೋ ಅಥವಾ ಏನು ಮಾಡ್ತಾರೋ ಅದರ ಪ್ರಕಾರ ನಾವು ಎ ಡಿ ಸಿ ಮುಖಾಂತರ ನಾವು ಪ್ರಕರಣ ವಿಲೇವಾರಿ ಮಾಡ್ತೀವಿ. ಅಂದ್ರೆ ಪ್ಯಾಕೇಜಿಂಗ್ ಕೂಡ ಸರಿಯಾಗಿ ಅದನ್ನು ಫಾಲೋ ಮಾಡಬೇಕು ಸರ್, ಗೈಡ್ಲೈನ್ಸ್ ಪ್ರಕಾರ ಫಾಲೋ ಮಾಡಬೇಕು. ಇನ್ ಕೇಸ್ ಅನ್ಸೇಫ್ ಅಂತ ಬಂದ್ರೆ ನಾವು ಜೆ ಎಂ ಎಫ್ ಸಿ ಕೋರ್ಟ್ಗೆ ಪ್ರೊಸೀಡ್ ಆಗ್ತೀವಿ ಸರ್. ಸೊ ಅವಾಗ ಆಕ್ಟ್ ಕಾಯ್ದೆಯಲ್ಲಿ ಎಫ್ ಬಿ ಓಗೂ ಒಂದು ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸರ್. ಏನಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಲ್ಯಾಬ್ ಅಲ್ಲಿ ಅಸುರಕ್ಷಿತ ಅಂತ ಬಂತಂದ್ರೆ ಇನ್ನು ಮೂರು ಸ್ಯಾಂಪಲ್ ನ ಅವರು ಚಾಲೆಂಜ್ ಮಾಡಬಹುದು. ನಾವು ಇನ್ನೊಂದು ಲ್ಯಾಬ್ ಅಲ್ಲಿ ಎನ್ ಎ ಬಿ ಎಲ್ ಅಕ್ರೆಡಿಟ್ ಲ್ಯಾಬ್ ಅಲ್ಲಿ ನಾವು ಚೆಕ್ ಮಾಡಿಸ್ತೀನಿ ಅಂತ ಮಾಡಿಸ್ಬೋದು ಅವರು. ಆ ಒಂದು ಡಿಒಗ್ ಒಂದು ರಿಕ್ವೆಷನ್ ಕೊಟ್ಬಿಟ್ಟು ಅವರು ಮೂರು ಅವ್ರ ಹತ್ರ ಕಸ್ಟಡಿ ಇರತ್ತ ಅಂತ ಯಾವ್ದಾದ್ರು ಒಂದು ಸ್ಯಾಂಪಲ್ ತಗೊಂಡು ಅವ್ರು ರೀಚೆಕ್ ಮಾಡಿಸ್ಕೊಂಡು ಅದರಲ್ಲಿ ಅಕಸ್ಮಾತ್ ಆಗಿ ನಾ ಗುಣಮಟ್ಟ ಚೆನ್ನಾಗಿದೆ ಅಂತ ಬಂದ್ರೆ ಸೊ ಅದನ್ನ ಕೇಸನ್ನ ನಾವು ವಿಲೇವಾರಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೇಮ್ ಬಂದ್ರೆ ಮತ್ತೆ ವಿಲ್ ಪ್ರೊಸೀಡ್ ಟು ಕೋರ್ಟ್ ಸರ್. ಆ ತರ ಒಂದು ಅವಕಾಶ ಇದೆ ಸರ್. ಅವರು ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ ಏನ್ ಮಾಡ್ತೀರಾ ಅವಾಗ ಸರ್? ತಪ್ಪಿಸಸ್ತರು ಅಂದ್ರೆ ಈ ಮಿಸ್ ಬ್ರ್ಯಾಂಡಿಗೆ 3 ಲಕ್ಷದಿಂದ 5 ಲಕ್ಷವರೆಗೆ ಪೆನಾಲ್ಟಿ ಇದೆ ಸರ್. ಸೊ ಈಗ ಸಣ್ಣ ಪ್ರಕರಣಗಳು ಕಂಡ್ರೆ ರಿಜಿಸ್ಟ್ರೇಷನ್, ಸಣ್ಣ ಪ್ರಕರಣ ಕಂಡ್ರೆ ಈ ಕೋರ್ಟ್ ಮೇಲೆ ಡಿಲೇ ಆಗ್ತಿದ್ರೆ ನಮ್ಮ ಕಮಿಷನರ್ಗೆ ಒಂದು ಒಂದು ಪವರ್ ಇದೆ, ಅವರ ಒಂದು ವ್ಯಾಪ್ತಿಯಲ್ಲಿ ನಾವು ಇದನ್ನ ವಿಲೇವಾರಿ ಮಾಡ್ತೀವಿ ಪ್ರಕರಣಗಳನ್ನು. ಗ್ರಾಹಕರು ಕೂಡ ದೂರು ಕೊಡಬಹುದು, ಗ್ರಾಹಕರು ದೂರು ಕೊಡಬಹುದು ಸರ್. ಇತ್ತೀಚೆಗೆ ಈಗ ಆನ್ಲೈನ್ ನಲ್ಲಿ ಈಗ ಮೇಲ್ ಮಾಡ್ತಾರೆ ಕಸ್ಟಮರ್ಸ್, ಇದು ಡೇಟ್ ಎಕ್ಸ್ಪೈರ್ ಆಗಿರೋದಿದೆ, ಆಮೇಲೆ ವೆಜ್ ಇದ್ದಲ್ಲಿ ನಾನ್ ವೆಜ್ ಸಪ್ಲೈ ಮಾಡಿದ್ದಾರೆ, ಈ ತರ ಆನ್ಲೈನ್ ನಲ್ಲಿ ನಮಗೆ ಮೇಲ್ ಮಾಡ್ತಾರೆ. ಆ ಮೇಲ್ ಅನ್ನು ನೋಡ್ಕೊಂಡು ನಾವು ಹೋಗ್ತೀವಿ, ಎಷ್ಟೋ ಬಾರಿ ಇದು ಪ್ಯಾಕಿಂಗ್ ನಲ್ಲಿ ಡಿಫೆಕ್ಟ್ ಇದೆ ಅಂತ ಮೇಲ್ ಮಾಡ್ತಾರೆ, ಕ್ಯಾಂಟೀನ್ ನಲ್ಲಿ ಜಿರ್ಲಿ ಅಂತ ಮಾಡ್ತಾರೆ. ಈ ತರ ಅವು ಅದ್ರ ಸಂಬಂಧಪಟ್ಟಂಗೆ ಅವರು ಮೇಲ್ ಮಾಡ್ತಾರೆ ಅಥವಾ ಈ ಫೋಟೋ ತೆಗೆದು ವಾಟ್ಸ್ಆಪ್ ಮಾಡ್ತಾರೆ. ಸೆಂಟ್ರಲ್ ಒಂದು ನಮ್ಗೆ ಮೇಲ್ ಇದಕ್ಕೆ ಬರುತ್ತೆ, ನಾವು ಸಂಬಂಧಪಟ್ಟ ಅಂಕಿತ ಅಧಿಕಾರಿ ಅಥವಾ ಆಹಾರ ಸುರಕ್ಷತಾ ಅಧಿಕಾರಿ ಕಳಿಸ್ತೀವಿ, ಅದರ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ ಸರ್. ಮತ್ತೆ ಇನ್ನೊಂದು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಅವರು ಈ ವಿ ಐ ಪಿ ಡ್ಯೂಟೀಸ್ ಅನ್ನ ಫಾಲೋ ಮಾಡ್ತಾರೆ. ಈ ಗಣ್ಯ ವ್ಯಕ್ತಿಗಳ ಆಹಾರ ತಪಾಸಣೆ ಕಾರ್ಯನೂ ಬಹಳ ಇಂಪಾರ್ಟೆಂಟ್ ಮಾಡ್ತಿದ್ದಾರೆ. ದೇಶದ ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಈ ನಮ್ಮ ಉಪರಾಷ್ಟ್ರಪತಿ ಇರ್ಬೋದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಸೆಂಟ್ರಲ್ ಇಂದ ಬರಂತ ನಮ್ಮ ಮಂತ್ರಿ ಗೃಹ ಮಂತ್ರಿ ಇರ್ಬೋದು, ವಿದೇಶಾಂಗ ಮಂತ್ರಿ, ಇವರೆಲ್ಲರೂ ಬಂದಾಗ ನಾವು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಈ ಗಣ್ಯ ವ್ಯಕ್ತಿಗಳ ಆಹಾರ ತಪಾಸಣೆ ನಮ್ಮವರು ತಪಾಸಣೆ ಮಾಡಿ ಇಟ್ಟು ಫಿಟ್ ಅಂತ ಕೊಟ್ಟ ನಂತರನೇ ಅವರಿಗೆ ಗಣ್ಯ ವ್ಯಕ್ತಿಗಳಿಗೆ ನಾವು ಯೂಸ್ ಮಾಡ್ಲಿಕ್ಕೆ ಅವಕಾಶ ಕೊಡುವಂತ ಕಾಯ್ದೆನೂ ನಮ್ಮ ಹತ್ರ ಇದೆ ಸರ್. ಅಂದ್ರೆ ಈ ಆಹಾರ ಸುರಕ್ಷತಾ ಕಾಯ್ದೆ ಅಡಿಯಲ್ಲಿ ಎಲ್ಲಾ ಬಗೆಯ ಆಹಾರಗಳು ಪಾನೀಯಗಳು ಬರ್ತವೆ ಇದರಲ್ಲಿ? ಬರುತ್ತೆ ಸರ್, ಆಲ್ಕೋಹಾಲ್ ಅದು ಎಕ್ಸೈಜ್ ಬರುತ್ತೆ ಸರ್, ಉಳಿದೆಲ್ಲ ನಮ್ಮ ನೋಡ್ಕೊಂತೀವಿ ಸರ್. ಎಲ್ಲಾ ಸಸ್ಯಾಹಾರಿ ಮಾಂಸಾಹಾರಿ ಪದಾರ್ಥಗಳು ಬರುತ್ತೆ ಸರ್, ಆಹಾರ ಪದಾರ್ಥಗಳು ಬರುತ್ತೆ ಸರ್. ಅದನ್ನ ಸರಿಯಾದ ರೀತಿಯಲ್ಲಿ ಅವರು ಉತ್ಪಾದನೆ ಮಾಡಬೇಕು, ಶೇಖರಣೆ ಮಾಡಬೇಕು, ಸಂಸ್ಕರಣೆ ಮಾಡಬೇಕು ಮತ್ತೆ ಅದಕ್ಕೆ ಗುಣಮಟ್ಟದ ಸಂಸ್ಕರಿತ ಪದಾರ್ಥಗಳನ್ನು ಬಳಸಬೇಕು. ಉದಾಹರಣೆಗೆ ಈಗ ಅಡಿಗೆ ಎಣ್ಣೆ, ಅಡಿಗೆ ಎಣ್ಣೆಯನ್ನು ಗುಣಮಟ್ಟದೇ ಬಳಸಬೇಕು. ಹೌದು ಸರ್, ಗುಣಮಟ್ಟದೇ ಬಳಸಬೇಕು, ಪದೇ ಪದೇ ಬಳಸಂಗಿಲ್ಲ. ಇಲ್ಲ ಬಳಸಂಗಿಲ್ಲ ಸರ್, ಜಾಸ್ತಿ ಕರಿಬಾರ್ದು, ಕಲರ್ ಚೇಂಜ್ ಆದ್ರೆ ಡಿಸ್ಕಾರ್ಡ್ ಮಾಡ್ಬೇಕು, ಯೂಸ್ ಮಾಡಬಾರ್ದು. ಅದನ್ನ ಒಂದೇ ಸರಿ ಅದನ್ನು ತಪಾಸಣೆ ಮಾಡ್ತಿರ್ತೀರ? ಅದು ಅದು ಮಾಡ್ತೀವಿ ಸರ್. ಆಮೇಲೆ ನಾವು ಇನ್ನೊಂದು ಏನು ಕಾರ್ಯಕ್ರಮ ಅಂದ್ಕೊಂಡಿದೀವಿ ಅಂದ್ರೆ ಈ ಆಯಿಲ್ ಅಲ್ಲಿ ಈ ರೀಯೂಸ್ಡ್ ಕುಕಿಂಗ್ ಆಯಿಲ್ ಅಂತ ಇದನ್ನ ಯೂಸ್ ಮಾಡಿ ಇದನ್ನ ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ಸ್, ಕೆ ಎಫ್ ಸಿ ಇವೆಲ್ಲ ದೊಡ್ಡ ದೊಡ್ಡ ಹೋಟೆಲ್ ಜಾಸ್ತಿ ಟರ್ನ್ ಓವರ್ ಇರೋವನ್ನ ಅವ್ರು ಯೂಸ್ ಮಾಡಿರೋ ಆಯಿಲ್ ಅನ್ನ ರೀಯೂಸ್ ಮಾಡ್ಲಿಕ್ಕೆ, ಇನ್ನು ಬಯೋಡೀಸೆಲ್ ಗ್ಯಾಸ್ ಮಾಡ್ಲಿಕ್ಕೆ ಒಂದು ರೂಕೋ ಅಂತ ಕಾರ್ಯಕ್ರಮ ಇದೆ ಸರ್. ಆ ಎಲ್ಲ ಎಫ್ ಬಿ ಓ ಅವರ ಬಿಸಿನೆಸ್ ಆಪರೇಟರ್ಸ್ ಪರ್ ಲೀಟರಿಂಗ್ ಇಷ್ಟಂತ ಅವರು ಅವ್ರಿಗೆ ಕೊಡ್ಬೋದು. ಜೈವಿಕ ಇಂಧನ ಮಾಡ್ಲಿಕ್ಕೆ ಒಂದು ಅವಕಾಶ ಇರೋದ್ರಿಂದ ನಾವು ಇದನ್ನ ಈ ಎಫ್ ಎಸ್ ಎಸ್ ಎ ಮುಖಾಂತರ ನಾವು ಇದಕ್ಕೆ ಕಾರ್ಯಕ್ರಮ ಅನುಷ್ಠಾನ ಮಾಡ್ಲಿಕ್ಕೆ ಅವರೆಲ್ಲ ಫುಡ್ ಬಿಸಿನೆಸ್ ಆಪರೇಟರ್ಸ್ಗೆ ನಾವು ಆವಾಗ ಟ್ರೈನಿಂಗು ಕೊಡ್ತಿದೀವಿ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಿದೀವಿ ಸರ್ ಈ ತರ ಅವ್ರಿಗೆ ಕೊಡ್ಲಿಕ್ಕೆ. ಸೊ ಹಿಂಗಾಗಿ ರೀಯೂಸ್ಡ್ ಆಯಿಲ್ ಈಗ ಒಂದು ಬಹಳ ಒಳ್ಳೆ ಒಂದು ಯೂಸ್ ಬರ್ತಾ ಇದೆ ಸರ್. ಅಂದ್ರೆ ನಮ್ಮಲ್ಲಿ ಯಶಸ್ವಿಯಾಗಿ ಈ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟ ಕಾಯ್ದೆ ಅನುಷ್ಠಾನ ಆಗ್ತಾ ಇದೆ ಅಂತೀರಿ? ಯಶಸ್ವಿ ಆಗ್ತಾ ಇದೆ ಸರ್. ಈಗ ಈ ನಿಟ್ಟಿನಲ್ಲಿ ಸೆಂಟ್ರಲ್ ಇಂದ ಎಫ್ ಎಸ್ ಎಸ್ ಐದವರು ಐಸಿ ಮಾಡ್ಲಿಕ್ಕೆ ಈ ನಿಮ್ಮ ಆಕಾಶವಾಣಿಯಿಂದ ಇರ್ಬೋದು, ಈಗ ಪ್ರಿಂಟ್ ಮೀಡಿಯಾ ಇರ್ಬೋದು, ನಾವೀಗೆಲ್ಲ ಈಗ ಇಂಪ್ರೂವ್ ಮಾಡ್ತಾ ಇದೀವಿ ಸರ್. ಅರಿವನ್ನು ಮೂಡಿಸುವಂತದ್ದು, ಅರಿವನ್ನು ಮೂಡಿಸುವ ಕಾರ್ಯಕ್ರಮ ಈಗ ಜಾಸ್ತಿ ಹಾಕೊಂತ ಇದೀವಿ ಸರ್. ಫಸ್ಟ್ ಇವರೆಲ್ಲರಿಗೂ ಅರಿವಾದ್ರೆ ಆಮೇಲೆ ಆಟೋಮೆಟಿಕ್ ಅವರು ಲೈಸೆನ್ಸ್ ಜಾಸ್ತಿ ತಗೊಂತಾರೆ, ರಿಜಿಸ್ಟ್ರೇಷನ್ ಜಾಸ್ತಿ ತಗೊಂತಾರೆ. ಆಮೇಲೆ ನಾಗರಿಕರಿಗೆ ಅರಿವು ಬಂದ್ರ ಅವರು ಕ್ವಶನ್ ಕೇಳ್ಬಹುದು, ಈ ಯಾಕೆ ಚೆನ್ನಾಗಿಲ್ಲ, ಇದು ಯಾಕೆ ಚೆನ್ನಾಗಿಲ್ಲ, ಇದು ಯಾವ ತರ ಇದೆ ಕೇಳಬಹುದು. ಸೊ ಆ ಕಾರ್ಯಕ್ರಮ ನಾವು ಈಗ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ಇದರಲ್ಲಿ ಒಂದ್ ರೀತಿ ಗ್ರಾಹಕ ಜಾಗೃತಿನೂ ಅಡಗಿದೆ ಅಂತ ಹೇಳ್ಬಹುದು. ಹ್ಞೂ ಸರ್. ಇದು ಈ ಕಾಯ್ದೆ ಬಗ್ಗೆ ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಇಂಥ ಒಂದು ಎನ್ಫೋರ್ಸ್ಮೆಂಟ್ ಸೆಕ್ಷನ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಅವ್ರು ಏನಾದ್ರೂ ನ್ಯೂನತೆ ಇದ್ರೆ ನಮಗೊಂದು ವರದಿ ಮಾಡ್ಲಿಕ್ಕೆ ಒಂದು ಅವಕಾಶನೂ ಆಗುತ್ತಂತೆ ಸರ್. ಅಂದ್ರೆ ಸಾರ್ವಜನಿಕರ ಸಹಕಾರ ಹೆಚ್ಚು ಬಯಸ್ತೇವೆ. ಸಾರ್ವಜನಿಕರ ಸಹಕಾರ ಹೆಚ್ಚು ಬೇಕು ಸರ್. ಅವರು ನಿಮಗೆ ವರದಿ ಮಾಡಬೇಕು, ವರದಿ ಮಾಡಿದ್ರೆ ಒಳ್ಳೇದು ಸರ್. ಇದರಿಂದ ನಿಮಗೆ ಹೆಚ್ಚೆಚ್ಚು ನಮೂನೆಗಳನ್ನ ಹೆಚ್ಚೆಚ್ಚು ನಮೂನೆ ತೆಗಿಲಿಕ್ಕೂ ಅನುಕೂಲ ಆಗುತ್ತೆ ಸರ್. ಅವರು ಏನಾದರೂ ನಾವು ಅಲ್ಲಿ ಪರಿವೀಕ್ಷಣೆ ಮಾಡಿದಾಗ ಏನಾದರೂ ನ್ಯೂನತೆ ಕಂಡು ಬಂದ್ರೆ ಸಂಬಂಧಪಟ್ಟ ಈ ಗುಡ್ ಬಿಸಿನೆಸ್ ಆಪರೇಟರ್ಗೆ ನಾವು ಗೈಡ್ ಮಾಡಬಹುದು, ಈ ತರ ಇರಬೇಕು, ಈ ತರ ಇರಬೇಕು ಅಂತ ಹೇಳ್ಬಿಟ್ಟು ಅವರ ನಮ್ಮ ಏನಾದ್ರು ನ್ಯೂನತೆ ಇದ್ರೆ ತಿದ್ದುಪಡಿ ಮಾಡಿ ಸರಿಯಾಗಿ ಮಾಡ್ಕೊಳ್ಳಿ ಕೇಳ್ತೀವಿ ಸರ್. ಈಗ ಡಾಕ್ಟರ್ ರವೀಂದ್ರನಾಥ್ ಮೇಟಿ ಅವರೇ, ಈ ಏನು ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟ ಪ್ರಾಧಿಕಾರ ಇದೆಯಲ್ಲ ನಮ್ಮ ಕರ್ನಾಟಕ ಸರ್ಕಾರ, ಇದರ ಒಂದು ಸಂಘಟನೆಯ ಬಗ್ಗೆ ಯಾವ್ಯಾವ ಅಧಿಕಾರಿಗಳು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ಸರ್? ಇವಾಗ ನಮ್ಮ ಒಂದು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ನಮ್ಮ ಹೆಡ್ ಬಂದ್ಬಿಟ್ಟು ಕಮಿಷನರ್ ಆಯುಕ್ತರು ಅಂತ, ಇಡೀ ನಮ್ಮ ರಾಜ್ಯಕ್ಕೆ ಒಬ್ರು ಆಯುಕ್ತರು ಇರ್ತಾರೆ. ಅವ್ರ ನೆಕ್ಸ್ಟ್ ಸಬಾರ್ಡಿನೇಟ್ ಬಂದ್ಬಿಟ್ಟು ವಿಶೇಷ ಆಯುಕ್ತರು ಅಥವಾ ಜಂಟಿ ಆಯುಕ್ತರು ಅಂತ ಇರ್ತಾರೆ. ಅದಾದ ನಂತರ ಈ ಜಂಟಿ ಆಯುಕ್ತರ ಪದವಿ ಆದ ನಂತರ ಒಂದು ಉಪ ಆಯುಕ್ತರು ಜಾಗೃತ ದಳ ಅಂತ ಒಂದು ಪೋಸ್ಟ್ ಇದೆ. ಉಪ ಆಯುಕ್ತರು ಜಾಗೃತ ದಳ, ಇದು ರಾಜ್ಯ ಮಟ್ಟದ ಒಂದು ಹುದ್ದೆ. ಇದು ಜಾಗೃತ ದಳ ಅಂದ್ರೆ ಇವರು ಇಡೀ ರಾಜ್ಯದಂತ ಏನಾದ್ರೂ ಯಾವಾಗ ಎಲ್ಲಿಯಾದ್ರೂ ಅವರು ತಪಾಸಣೆ ಮಾಡಬಹುದು. ಅದು ಎನ್ಫೋರ್ಸ್ಮೆಂಟ್, ಈ ನಮ್ಗೆ ಸಂಬಂಧಪಟ್ಟಂತ ಈ ಪ್ರತಿಯೊಂದು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಎನ್ಫೋರ್ಸ್ಮೆಂಟ್ ಕೆಲಸನೂ ಈ ಒಂದು ಜಾಗೃತ ದಳ ಅಧಿಕಾರಿ ಆದಂತ ನಮ್ಮ ಉಪಾಯುಕ್ತರು ಅವ್ರ ಮುಖಾಂತರನೇ ಈ ಎಲ್ಲ ಕೆಲಸಗಳು ನೆರವೇರ್ತಾವೆ ಸರ್. ಅದಾದ ನಂತರ ಡೆಪ್ಯೂಟಿ ಕಮಿಷನರ್ ಅಂದ್ರೆ ಉಪಾಯುಕ್ತರು ಆಡಳಿತ ಬಂದ್ಬಿಟ್ಟು, ಉಪಾಯುಕ್ತರ ಆಡಳಿತ ಅಂತಂದ್ರೆ ಇವರು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ಸಂಪೂರ್ಣ ಸಿಬ್ಬಂದಿಯ ಸಂಬಂಧಪಟ್ಟಂತ ಸಿಬ್ಬಂದಿ ಇರ್ಬೋದು, ಲ್ಯಾಬ್ಗಳಿರ್ಬೋದು, ಎಲ್ಲರದು ಒಂದು ಆಡಳಿತದ ವ್ಯವಹಾರವನ್ನು ಈ ಒಂದು ಅಧಿಕಾರಿಗಳು ನೋಡ್ಕೊಂತಾರೆ ಸರ್. ಇದಾದ ನಂತರ ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರು ಜಿಲ್ಲಾ ಮಟ್ಟದ ಅಂಕಿತಾಧಿಕಾರಿ ಹುದ್ದೆ ಒಂದು ಸೃಜನೆ ಆಗಿದೆ ಸರ್. ಇದು ಅಸಿಸ್ಟೆಂಟ್ ಕಮಿಷನರ್ ಕೇಡರ್ದು ಜಿಲ್ಲಾ ಮಟ್ಟದ ಅಧಿಕಾರಿ. ಅದೇ ತರನಾಗಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ನಮಗೆ ಒಂದು BBMP ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ನಾಲ್ಕು ಜೋನು, BBMP ವ್ಯಾಪ್ತಿ ಹೊರತುಪಡಿಸಿ ಹೊರಗಡೆ ಅರ್ಬನ್ ಅಲ್ಲಿ ಬೆಂಗಳೂರು ಅರ್ಬನ್ ಅಂತ ಒಂದು ಸೃಜನೆ ಆಗಿದೆ ಸರ್. ಅದಾದ ನಂತರ ಬೆಂಗಳೂರು ಗ್ರಾಮಾಂತರ ಒಂದಿದೆ ಸರ್. ಸೊ ಟೋಟಲ್ ಒಟ್ಟಾರೆ ಇಷ್ಟು ಒಂದು ಜಿಲ್ಲಾ ಮಟ್ಟದ ಒಂದು ಅಂಕಿತಾಧಿಕಾರಿ ಹುದ್ದೆ ಇದೆ ಸರ್. ಈ ಅಂಕಿತಾಧಿಕಾರಿ ಇವರ ಒಂದು ಅಧೀನದಲ್ಲಿ ನಮಗೆ ಒಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಅಂತ ಒಂದಾದ ನಂತರ ಬೆಂಗಳೂರು ಗ್ರಾಮಾಂತರ ಒಂದಿದೆ ಸರ್. ಸೊ ಟೋಟಲ್ ಒಟ್ಟಾರೆ ಇಷ್ಟು ಒಂದು ಜಿಲ್ಲಾ ಮಟ್ಟದ ಒಂದು ಅಂಕಿತಾಧಿಕಾರಿ ಹುದ್ದೆ ಇದೆ ಸರ್. ಈ ಅಂಕಿತಾಧಿಕಾರಿ ಇವರ ಒಂದು ಅಧೀನದಲ್ಲಿ ನಮಗೆ ಒಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಅಂತ ಒಂದು ಹುದ್ದೆ ಇದೆ ಸರ್. ಇವರ ಆಹಾರ ಸುರಕ್ಷತಾ ಅಧಿಕಾರಿಗಳ ಹುದ್ದೆ ಒಂದು ತಾಲೂಕು ಮಟ್ಟದ ಒಂದು ಪೋಸ್ಟು. ಸೊ ಈಗ ಅವರು ಒಂದೊಂದು ಸೆಕ್ಟರ್, ಈಗ BBMP ಈಸ್ಟಿಗೆ ಬಂದ್ಬಿಟ್ರೆ ಈಗ ಅವರು ಈಸ್ಟ್ ಈಗ ಶಿವಾಜಿನಗರ, ಶಾಂತಿನಗರ, ಆಮೇಲೆ ಮಹಾದೇವಪುರ, KR ಪುರಮು, ಸರ್ವಜ್ಞನಗರ ಅಂತ ಹಿಂಗೆ ಐದಿದೆ ಸರ್. ಈ ನಾರ್ತ್ ಬಂದ್ಬಿಟ್ರೆ ಹೆಬ್ಬಾಳ, ಮಲ್ಲೇಶ್ವರಮು, ಆಮೇಲೆ ಯಲಹಂಕ, ದಾಸರಳ್ಳಿ, ಇದು ಅಲ್ಲಿ ಏನೋ ಐದು ಒಂದು ಕ್ಷೇತ್ರ ಬರ್ತಾವೆ ಸರ್. ಎಲ್ಲ ಒಂದು ಈ ಜಿಲ್ಲೆಗೂ ಐದೈದು ಇದು ಮಾಡಿದ್ದಾರೆ ಸರ್. ಇದು ಗ್ರಾಮೀಣ ಭಾಗದಲ್ಲಿ ಹೋದರೆ ಹಿಂಗೆ ಉತ್ತರ ಕರ್ನಾಟಕ ಕಡೆ ಹೋದರೆ ತಾಲೂಕು ಮಟ್ಟಕ್ಕೆ ಒಂದೊಂದು ಆಹಾರ ಸುರಕ್ಷತಾ ಹುದ್ದೆ ಒಂದು ಸೃಜನೆ ಆಗಿದೆ ಸರ್. ಇವರು ಆಹಾರ ಸುರಕ್ಷತಾ ಅಧಿಕಾರಿಯು ಇವರು ಲಾಸ್ಟ್ ಪಾಯಿಂಟ್. ಇವರು ತಾಲೂಕಿನ ಆಗುಹೋಗುಗಳು ಎಲ್ಲ ಪ್ರತಿಯೊಂದೂ ಅವರು ನೋಡ್ಕೊಬೇಕು. ಈ ಲೀಗಲ್ ಸ್ಯಾಂಪಲ್ ತೆಗೆದು ಸರ್ವೆ ಸ್ಯಾಂಪಲ್ ತೆಗೆದಿರ್ಬೋದು, ಈ ಪರಿವೀಕ್ಷಣೆ ಮಾಡೋದಿರ್ಬೋದು, ರ್ಯಾಂಡಮ್ ಆಗಿ ಸಡನ್ ಆಗಿ ನಾವು ಆಯಿಲ್ ಸರ್ವೆ ಮಾಡ್ತಿರ್ತೀವಿ, ಮಸಾಲಾ ಪದಾರ್ಥ ಸರ್ವೆ ಮಾಡ್ತಿರ್ತೀವಿ, ಪ್ರತಿಯೊಂದು ಅವರಿಗೆ ಅವರೇ ಎಲ್ಲ ಮಾಡೋದು ಸರ್ ಈ ಆಹಾರ ಸುರಕ್ಷತೆ. ಆಮೇಲೆ ಅವರ ಆಹಾರ ಸುರಕ್ಷತಾ ಅಧಿಕಾರಿಗಳು ಈ ಗಣ್ಯ ವ್ಯಕ್ತಿಗಳ ಒಂದು ಆರೋಗ್ಯ ತಪಾಸಣೆಯಲ್ಲಿ ಅವರು ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ಈ ಸಂಬಂಧಪಟ್ಟಂತೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಾಗ ಅವರು ಒಂದು ಸರ್ಟಿಫಿಕೇಶನ್ ಇರದೆ ಅವರು ಆಹಾರ ಪದಾರ್ಥ ಬಳಸಲಿಕ್ಕೆ ಅನುಮತಿ ಇಲ್ಲ. ಪ್ರತಿಯೊಂದು ಕಡೆ ನಾವು ನಿಯೋಜನೆ ಮೇಲೆ ಕಳಿಸ್ತೀವಿ ಸರ್. ಅದಾದ ನಂತರ ಈ ಒಂದು ಲ್ಯಾಬ್ ನೀವು ಚೆಕ್ ಮಾಡಿದಂಥವನ್ನ ನಾವು ಸ್ಯಾಂಪಲ್ ಇರ್ಬೋದು ಇದ್ದಿರ್ಬೋದು, ಅದ್ರ ಜೊತೆಗೆ ಎಲ್ಲ ಡಿವಿಜನಿಗೊಂದು ನಮ್ಮದು ಒಂದು ಆಹಾರ ಪ್ರಯೋಗಾಲಯ ಇದೆ ಸರ್. ಆಹಾರ ಪ್ರಯೋಗಾಲಯ ಅಂದರೆ ಈ ಬೆಂಗಳೂರಿನಲ್ಲೂ ಬೆಂಗಳೂರಲ್ಲಿ, ಬೆಂಗಳೂರು ಡಿವಿಜನ್ಗೆ ಬೆಂಗಳೂರಲ್ಲಿದೆ ಸರ್, ಮೈಸೂರು ಡಿವಿಜನ್ಗೆ ಮೈಸೂರಲ್ಲಿದೆ ಸರ್, ಆಮೇಲೆ ಬೆಳಗಾಂಗೊಂದಿದೆ ಸರ್, ಆಮೇಲೆ ಗುಲ್ಬರ್ಗಾಗ ಒಂದಿದೆ, ಕಲಬುರಗಿ ಒಂದಿದೆ, ಒಟ್ಟು ನಾಲ್ಕು ಒಂದು ನಮ್ಮ ಲ್ಯಾಬ್ ಇದಾವೆ ಸರ್. ಈ ಸಂಬಂಧಪಟ್ಟ ಆ ಡಿವಿಜನಲ್ದು ಏನಾದರೂ ನಾವು ಸ್ಯಾಂಪಲ್ ಡ್ರಾ ಮಾಡಿದರೆ ಆ ಲ್ಯಾಬಿಗೆ ನಾವು ಕಳಿಸ್ತೀವಿ ಸರ್. ಆ ಲ್ಯಾಬಿಂದ ಪರಿವೀಕ್ಷಣೆ ಮಾಡಿ ಆ ವರದಿ ಬಂದ ನಂತರ ಆ ವರದಿ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತೀವಿ. ಸೊ ಈ ತರ ಒಂದು ನಮ್ದು ಒಂದು ಕೆಲಸ ಅಂದ್ರೆ ಅಲ್ಲಿ ಪ್ರಯೋಗಾಲಯ ತಜ್ಞರು ಇರ್ತಾರೆ. ಅಲ್ಲಿ ಪ್ರಯೋಗಾಲಯದಲ್ಲಿ ಅದು ಫುಡ್ ಅನಾಲಿಸ್ಟ್ ಅಂತ ಇರ್ತಾರೆ ಸರ್, ಆಹಾರ ವಿಶ್ಲೇಷಕರು ಅಂತ ಒಂದು ಹುದ್ದೆ ಸರ್. ವಿಶ್ಲೇಷಕರ ಮೇಲೆ ಒಬ್ಬರು ಮುಖ್ಯ ಆಹಾರ ವಿಶ್ಲೇಷಕರು ಚೀಫ್ ಫುಡ್ ಅನಾಲಿಸ್ಟ್ ಅಂತ ಇರ್ತಾರೆ. ಸಂಬಂಧಪಟ್ಟ ಲ್ಯಾಬಿನವರೆಲ್ಲರೂ ಬಂದು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಅಧೀನದಲ್ಲಿ ನಮ್ಮ ಆಯುಕ್ತರ ಅಧೀನದಲ್ಲಿ ಎಲ್ಲರೂ ನಾವು ಕರ್ತವ್ಯ ನಿರ್ವಹಿಸ್ತೀವಿ. ಸೊ ಇದು ಒಳ್ಳೆಯ ಒಂದು ಕಾಯ್ದೆಯಾಗಿದೆ, ಸಂಘಟನೆ ಆಗಿದೆ. ಇವಾಗ ಇದ್ದಂಥ ಎಲ್ಲ ಸಿಬ್ಬಂದಿಯು ಉತ್ತಮವಾಗಿ ನಾವು ಕರ್ತವ್ಯ ನಿರ್ವಹಿಸ್ತಿದ್ದೀವಿ. ಇನ್ನೂ ಹುದ್ದೆಗಳು ಖಾಲಿ ಇರುವುದರಿಂದ ಈಗ ಮುಂದೆ ತುಂಬಲಿಕ್ಕೆ ನಾವು ಉದ್ಯೋಗಾವಕಾಶಗಳಿದ್ದಾವೆ. ಅದು ನಮ್ಮದು FSSAI ಕಾಯ್ದೆಯ ಪ್ರಕಾರ 2.1.3 ಅಂತ ಒಂದು ರೂಲ್ಸ್ ಇದೆ. ಅದರಲ್ಲಿ ವಿದ್ಯಾರ್ಹತೆ ಇದ್ದಂಥ ವ್ಯಕ್ತಿ, ಮಾನದಂಡ ಫಾಲೋ ವ್ಯಕ್ತಿನ ನಾವು ನೀವು ರಿಕ್ರೂಟ್ಮೆಂಟ್ ಅಥವಾ ಮುಂದೆ ಪರಿಗಣಿಸಿ ಅವ್ರನ್ನ ನಾವು ಎಲ್ಲ ಪೋಸ್ಟ್ಗಳನ್ನು ಒಂದು ಫುಲ್ ಮಾಡಲಿಕ್ಕೆ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಪ್ರಯತ್ನದಲ್ಲಿ ಇದೆ. ಅಂದರೆ ಅವರು ಗೃಹ ವಿಜ್ಞಾನ ಪದವೀಧರರಾಗಿ ಗೃಹ ವಿಜ್ಞಾನ ಹೋಮ್ ಸೈನ್ಸ್ ಮಾಡಿರ್ಬೋದು, ನ್ಯೂಟ್ರಿಷನಲ್ ಇರ್ಬೋದು ಸರ್, BSc ಅಗ್ರಿ ಇರ್ಬೋದು, ಅಗ್ರಿಕಲ್ಚರ್ ಸೈನ್ಸು, ಸೈನ್ಸ್ ಗ್ರಾಜ್ಯುಯೇಟು, MSc ಕೆಮಿಸ್ಟ್ರಿ ಪ್ರಿಪರೇಬಲ್ಲಿ ಸರ್, ಈ ಥರ ಇದ್ದರೆ ನ್ಯೂಟ್ರಿಷನಿಸ್ಟು. ಸೊ ಅದು ಆಹಾರಕ್ಕೆ ಸಂಬಂಧಪಟ್ಟಂಥ ಇದ್ರದ್ರಿಂದ ಅದು 2.1.3 ಅಂತ ಒಂದು ಬರುತ್ತೆ ಸರ್. ಆ ಒಂದು ಅಡಿಯಲ್ಲಿ ಈ ಸೈನ್ಸ್ ಗ್ರಾಜ್ಯುಯೇಟು, ಎನಿ MBBS ಕ್ಯಾನ್ ಬಿ ಸೈನ್ಸ್ ಗ್ರಾಜ್ಯುಯೇಟ್ ಇದ್ರು, ಎನಿ ಸೈನ್ಸ್ ಗ್ರಾಜ್ಯುಯೇಟ್ ಆ್ಯಂಡ್ MSc ಕೆಮಿಸ್ಟ್ರಿ ಪ್ರಿಫರೇಬಲಿನ ಇದ್ದರೆ ಅವರು ಒಂದು ಮಾನದಂಡ ಒಂದು ಸೆಂಟ್ರಲಿಂದ ನಿಗದಿಪಡಿಸಿದ್ದಾರೆ ಸರ್, ಅದರ ಪ್ರಕಾರ ಅವರು ಬಂದರೆ ಒಳ್ಳೆಯದು. ಈಗ ನಮೂನೆಗಳು ಹೇಳುವಾಗ ತಾವು ಎರಡು ಹೇಳಿದ್ರಿ, ಒಂದು ಲೀಗಲ್ ಸ್ಯಾಂಪಲ್ಲು, ಇನ್ನೊಂದು ಸರ್ವೆ ಸ್ಯಾಂಪಲ್. ಏನು ವ್ಯತ್ಯಾಸ ಇದು ಸರ್? ಈ ಸರ್ವೆ ಸ್ಯಾಂಪಲ್ ಅಂದರೆ ರ್ಯಾಂಡಮ್ ಆಗಿ ತೊಗೊಂಬಂದ್ಬಿಡ್ತೀವಿ, ಒಂದು ವಿಜಿಟ್ ಮಾಡಿದಾಗ ತೊಗೊಂಬಂದ್ಬಿಡ್ತೀವಿ. ಲೀಗಲ್ ಸ್ಯಾಂಪಲ್ ಅಂದರೆ ನಾವು ಅದನ್ನು ನಾಲ್ಕು ಮಾದರಿ ತೊಗೊಬೇಕು, ಅದನ್ನು ನಾವು ಸೀಲ್ ಮಾಡಿ ಪ್ಯಾಕಿಂಗ್ ಮಾಡಿ ಒಂದು ಅರ್ಗಿನ್ ಸೀಲ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಅವ್ರದ್ದು ಅವರ ಸಮಕ್ಷಮದಲ್ಲೇನೆ, FBO ಸಮಕ್ಷಮದಲ್ಲೇನೆ ನಾವು ನಾಲ್ಕು ಪಾರ್ಟ್ ಡ್ರಾ ಮಾಡಿ ಅವ್ರ ಪಂಚನಾಮವನ್ನು ಮಾಡಿ ಫಾಲೋ ಮಾಡಬೇಕಾಗತ್ತೆ. ಅದು ನಾಲ್ಕು ಪಾರ್ಟ್ ತೊಗೊಬೇಕು ಸರ್. ಸೊ ಯಾಕಂದರೆ ನಾವು ಮುಂದೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮಲ್ಲೇ ಸ್ಯಾಂಪಲ್ ತೊಗೊಂಡಿದ್ದಾರೆ ಅನ್ನೋದು ಪ್ರೂಫ್ ಬೇಕು, ಮಹಜರ್ ಮಾಡಬೇಕು, ಸಾಕ್ಷಿ ಸಮೇತ ಸೈ ಮಾಡಿಸ್ಕೊಂಡು ಸ್ಥಳ ಮಹಜರ್ ಮಾಡಿ ಆ ಒಂದು ನಾಲ್ಕು ಮಾದರಿಯನ್ನು ನಾವು ಸಂಗ್ರಹಣೆ ಮಾಡ್ತೀವಿ ಸರ್. ಆ ನಾಲ್ಕು ಮಾದರಿಯಲ್ಲಿ ಒಂದು ಮಾದರಿಯನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸ್ತೀವಿ. ಆ ಪ್ರಯೋಗಾಲಯ ಮಾದರಿ ರಿಪೋರ್ಟ್ ನೋಡಿಬಿಟ್ಟು ನಾವು ಮುಂದೆ ಒಂದು ಸಂಬಂಧಪಟ್ಟ ಪ್ರಕರಣನ ಯಾವ ಥರ ನಾವು ಅದನ್ನು ವಿಶ್ಲೇಷಣೆ ಮಾಡಬೇಕು ಅನ್ನೋದು ಮುಂದೆ ನಿರ್ಧಾರ ಮಾಡ್ತೀವಿ ಸರ್. ಇನ್ ಕೇಸ್ ಅದು ಅಕಸ್ಮಾತ್ ಆಗಿ ಆ ಪ್ರಕರಣನ ನಾವು ತೊಂದರೆ ಅಂತ ಬಂದರೆ, ಫಾರ್ ಎಕ್ಸಾಂಪಲ್ ಈಗ ಅನ್ಸೇಫ್ ಅಂತ ಬಂದರೆ ಅದಕ್ಕೆ ನಾವು ಅದನ್ನು ಎಲ್ಲ ರಿಪೋರ್ಟ್ ರೆಡಿ ಮಾಡಿಕೊಂಡು ನಾವು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳು JMFC ಕೋರ್ಟ್ಗೆ ನಾವು ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಈಗ ಕೆಲವು ನಮ್ಮ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಗಳಾಗ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಈ ಆಹಾರದ ಕಲುಷಿತತೆಯಿಂದ ಕೆಲವು ಸಂದರ್ಭದಲ್ಲಿ ಅಸ್ವಸ್ಥತೆ ಉಂಟಾಗುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಮ ಆಹಾರ ಸುರಕ್ಷತಾ ಅಧಿಕಾರಿ ಅಲ್ಲಿ ಹೋಗಿ ಭೇಟಿ ಕೊಟ್ಟು ತಪಾಸಣೆ ಮಾಡ್ತಾರೆ. ಅದು ಏನಾದರೂ ಅಕಸ್ಮಾತ್ ಆಗಿ ಅನ್ಹೈಜೆನಿಕ್ ಇದ್ರೆ ಅದನ್ನ ರೆಕ್ಟಿಫೈ ಮಾಡಿ ಕ್ಲಿಯರ್ ರೆಡಿ ಮಾಡಲಿಕ್ಕೆ ನಾವು ಗೈಡ್ ಮಾಡಿ ಬರ್ತೀವಿ. ನಾವು ಇನ್ನೂ ಈ ಮಹಿಳಾ ಮಕ್ಕಳ ಕಲ್ಯಾಣದಲ್ಲಿ PDS ಬರ್ತಲ್ಲ, ಅದನ್ನು ಎಷ್ಟೋ ಸರ್ತಿ ಸ್ಯಾಂಪಲ್ ದಾಳು ಎಲ್ಲ ಸ್ಯಾಂಪಲ್ ನಾವು ಅಂಗನವಾಡಿಗಳಿನ್ನೂ ಸ್ಯಾಂಪಲ್ ತೆಗೆದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅದು ಈ ಸರ್ಕಾರದ ಇರ್ಬೋದು ಪ್ರೈವೇಟ್ ಇರ್ಬೋದು, ನಾವು ನಮಗೆ ಸ್ಯಾಂಪಲ್ ಅವ್ರು ರಿಕ್ವಿಷನ್ ಕೊಡ್ತಾರೆ, ಒಂದು ಸರ್ತಿ ನಾವು ತೆಗಿಬಹುದು. ಅಂದ್ರೆ ಸಾರ್ವಜನಿಕ ವಿತರಣಾ ಅಂಗಡಿಗಳು ಬರ್ತಾವೆ ಅವನ್ನ, ಅದಕ್ಕೂ ಇದಕ್ಕೆ ಅಂಗನವಾಡಿ ಎಲ್ಲ ಡ್ರಾ ಮಾಡಿದೀವಿ ಸರ್. ಅಂಗನವಾಡಿನೂ ಸ್ಯಾಂಪಲ್ ತೆಗೆದ್ಬಿಟ್ಟು ನಾವು ವರದಿ ಮಾಡಿ ಕೊಟ್ಟಿದ್ದೀವಿ. ಸೊ ಅವರು ಡಿಪಾರ್ಟ್ಮೆಂಟ್ ಥ್ರೂ ನಮಗೆ ಒಂದು ಲೆಟರ್ ಬಂದಿರುತ್ತೆ, ಅದರ ಪ್ರಕಾರ ನಾವು ಕಾರ್ಯ ಮಾಡ್ತೀವಿ ಸರ್. ಅಂದ್ರೆ ಆಹಾರ ಎಲ್ಲೆಲ್ಲಿರುತ್ತೋ ಅಲ್ಲಿ ಎಲ್ಲ ವ್ಯಾಪ್ತಿ ಕೂಡ ಈ ಒಂದು ಪ್ರಾಧಿಕಾರದ ಕೆಳಗಡೆ ಬರುತ್ತೆ ಸರ್. ರೈತ ಮತ್ತು ಗ್ರಾಹಕ ಒಂದು ಹೊರತುಪಡಿಸಿ ಇನ್ ಬಿಟ್ವೀನ್ ಬರುವಂತ ಎಲ್ಲರೂ ಈ ನಮ್ಮ ಒಂದು ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಸಂಸ್ಕರಣೆ, ಮೌಲ್ಯವರ್ಧನೆ, ಎಲ್ಲಾ ಪದಾರ್ಥಗಳು ಎಲ್ಲ ಬರ್ತವೆ. ರೈತ ಮತ್ತು ತಿನ್ನುವಂತ ಮನುಷ್ಯ, ಆಹಾರ ತಿನ್ನುವಂತ ಒಂದು ಗ್ರಾಹಕ ಬಿಟ್ಟು ಇನ್ ಬಿಟ್ವೀನ್ ಪ್ರೊಸೆಸ್ ಮಾಡೋದಿರ್ಬೋದು, ಪ್ಯಾಕಿಂಗ್ ಮಾಡೋನಿರ್ಬೋದು, ಸ್ಟೋರ್ ಮಾಡೋನಿರ್ಬೋದು, ಮ್ಯಾನುಫ್ಯಾಕ್ಚರರ್ ಇರ್ಬೋದು, ರಿಟೇಲರ್ ಇರ್ಬೋದು, ರೀಪ್ಯಾಕರ್ ಇರ್ಬೋದು, ಲೇಬಲಿಂಗ್ ಮಾಡೋರು ಇರ್ಬೋದು, ಇವರೆಲ್ಲರೂ ಕಾಯ್ದೆ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಾರೆ. ಸೊ ಇವರೆಲ್ಲರೂ ನಮಗೊಂದು ಈ ನಮ್ಮ ಇಲಾಖೆಗೆ ಸಹಕಾರ ಮಾಡಿಬಿಟ್ಟು ಎಲ್ಲರೂ ಅವರು ತಮ್ಮ ಬಿಸ್ನೆಸ್ಗೆ ಅನುಕೂಲವಾಗಿ ಅವರು ರಿಜಿಸ್ಟ್ರೇಷನ್ ಲೈಸೆನ್ಸ್ ತೊಗೊಂಡು ನಮಗೆ ಕೋಆಪರೇಷನ್ ಮಾಡ್ಬೇಕಂತ ನೀ ತಮ್ಮ ಆಕಾಶವಾಣಿ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. ಅಂದ್ರೆ ನಮ್ಮ ಸಾರ್ವಜನಿಕರು ಈ ಕಾಯ್ದೆ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳೋದು ಅವರಿಗೆ ಅವರೇ ಒಂದು ಸಹಾಯ ಮಾಡ್ಕೊಂಡಂಗೆ ಅಂತ ಹೇಳ್ಬೋದು. ಈ ಸಾರ್ವಜನಿಕರಿಗೆ ಈ ಕಾಯ್ದೆ ಬಗ್ಗೆ ಅರಿವಿದ್ರೆ ಈ ಅವರು ರೆಸ್ಟೋರೆಂಟ್ಗೆ ಹೋಗಿರ್ಬೋದು ಅಥವಾ ಈ ಫಾರ್ ಎಕ್ಸಾಂಪಲ್ ಈ ಸೂಪರ್ ಮಾರ್ಕೆಟ್ ಬಿಗ್ ಬಜಾರ್ ಹೋದ್ರೆ ಅಲ್ಲಿ ಹೋದಾಗ ಏನಾದರೂ ಗುಣಮಟ್ಟ ನಮ್ಗೆ ಅವರಿಗೆ ಡೌಟ್ ಬಂದ್ರೆ ಅಥವಾ ಏನಾದರೂ ಪದಾರ್ಥದಲ್ಲಿ ಕಳಪೆ ಅಂತ ಕಂಡು ಬಂದ್ರೆ ಅಥವಾ ಮ್ಯಾನುಫ್ಯಾಕ್ಚರ್ ಡೇಟ್ ಇರಲಿಲ್ಲ ಏನಾದರೂ ದೂರುಗಳಿದ್ರೆ ನಮ್ಗೆ ಅವ್ರು ಸಲ್ಲಿಸಲಿಕ್ಕೆ ಅನುಕೂಲ ಆಗ್ತೈತಿ. ಅವ್ರು ಏನಾದ್ರು ಸಲ್ಲಿಸಿದ್ರೆ ನಮ್ಗೆ ಅದ್ರ ಪ್ರಕಾರ ಅವರು ಕಾನೂನು ಕ್ರಮ ಈ FSSA ಕಾಯ್ದೆ ಪ್ರಕಾರ ನಾವು ಭೇಟಿ ಕೊಟ್ಟು ಅದನ್ನು ಕ್ರಮ ಕೈಕೊಳ್ಳಿ ಕಂಡು ಬಂದ್ರೆ ಅಥವಾ ಮ್ಯಾನುಫ್ಯಾಕ್ಚರ್ ಡೇಟ್ ಇರಲಿಲ್ಲ ಏನಾದರೂ ದೂರುಗಳಿದ್ರೆ ನಮ್ಗೆ ಅವ್ರು ಸಲ್ಲಿಸಲಿಕ್ಕೆ ಅನುಕೂಲ ಆಗ್ತೈತಿ. ಅವ್ರು ಏನಾದ್ರು ಸಲ್ಲಿಸಿದ್ರೆ ನಮ್ಗೆ ಅದ್ರ ಪ್ರಕಾರ ಅವರು ಕಾನೂನು ಕ್ರಮ ಈ FSSA ಕಾಯ್ದೆ ಪ್ರಕಾರ ನಾವು ಭೇಟಿ ಕೊಟ್ಟು ಅದನ್ನು ಕ್ರಮ ಕೈಗೊಳ್ಳಿಕ್ಕೆ ಒಂದು ಅನುಕೂಲ ಆಗ್ತೈತಿ. ಅಂದ್ರೆ ವೆಬ್ಸೈಟ್ ಇದೆ ಆನ್ಲೈನ್ ಆನ್ಲೈನಲ್ಲಿ foscos.gov.in ಅಂತ ಇದೆ ಸರ್. foscos.gov.in FOSCOS ಸರ್. FOSCOS foscos.gov.in FOSCOS.gov.in ಎಸ್ ಸರ್. ವೆಬ್ಸೈಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಅದು ವೆಬ್ಸೈಟ್ ಬರುತ್ತೆ ಸರ್. ಅಲ್ಲಿ ಕನ್ಸ್ಯೂಮರ್ ಗ್ರೀವೆನ್ಸ್ ಅಂತ ಒಂದು ಕಾಲಮ್ ಇರುತ್ತೆ. ಆ ಕನ್ಸ್ಯೂಮರ್ ಗ್ರೀವೆನ್ಸ್ ಅವರು ಕ್ಲಿಕ್ ಮಾಡಿಬಿಟ್ಟು ಅವ್ರು ಅದನ್ನ ಏನಾದರೂ ಗ್ರೀವೆನ್ಸಸ್ ಇದ್ರೆ ಅದ್ರಾಗ ಅವರು ಮೇಲ್ ಮಾಡ್ಬೋದು ಅಥವಾ ಅದಕ್ಕೆ ಅಪ್ಲೋಡ್ ಮಾಡಿದರೆ ಸ್ಕ್ಯಾನ್ ಮಾಡಿ ಅದರ ಪ್ರಕಾರ ಅದು ನಮ್ಮ ಒಂದು ಸಂಬಂಧಪಟ್ಟಂತ ಇದಕ್ಕೆ ವರ್ಗಾಯಿಸ್ತೀವಿ ಸರ್ ಪ್ರಕರಣನ ಅಂಕಿತಾಧಿಕಾರಿಗಳ ವ್ಯಾಪ್ತಿಗೆ. ಅವ್ರ ಅಂಕಿತಾಧಿಕಾರಿ ಅದನ್ನು ನೋಡ್ಬಿಟ್ಟು ಅವ್ರಿಗೆ ನಮ್ಮ ಅವ್ರ ಟೈಮ್ ಲಿಮಿಟಲ್ಲಿ ಅವ್ರ ದೈನಂದಿನ ಕಾರ್ಯಕ್ರಮದ ಜೊತೆಗೆ ಅವರು ಅಲ್ಲಿ ವಿಸಿಟ್ ಮಾಡಿ ಆರ ಸುರಕ್ಷತಾ ಅಧಿಕಾರಿಗಳ ತಂಡದೊಂದಿಗೆ ವಿಸಿಟ್ ಮಾಡಿ ಆ ಒಂದು ಪ್ರಕರಣಕ್ಕೆ ಏನು ಬೇಕು ಅದನ್ನು ಒಂದು ಕ್ರಮವನ್ನು ಕೈಗೊಳ್ತೀವಿ. ತುಂಬಾ ಸಂತೋಷ ಡಾಕ್ಟರ್ ರವೀಂದ್ರನಾಥ್ ಮೇಟಿಯವರೇ, ತಾವು ಇದುವರೆಗೂ ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಮತ್ತು ನಿಯಮಗಳು 2011 ಇದರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೆ ಸುರಕ್ಷಿತ ಆಹಾರ ಕುರಿತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ಉಪ ಆಯುಕ್ತರಾಗಿರುವ ಡಾ ರವೀಂದ್ರನಾಥ್ ಮೇಟಿ ಅವರೊಂದಿಗೆ ಸಂದರ್ಶನ ಆಲಿಸಿದರೆ. ಇದು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಡಾ ವಿನೋದ್ ಲಕ್ಕಪ್ಪನ್ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ಇನ್ನು ಸಂಜೆ 7:00 ಏಳು 7:45